ಮನಸ್ಸು ಪಿಲ್ಲಸಿ ವಕಿಲ್ ಗಿಲ್ ಗಿಲ್ ಗಿಲ್ ಗಿಲ್ ಗಿಲ್ ಬೈಸೋಸ್ಯಾವಾಗ ಸುಲು ಸಜ್ಜುಂಗ ಪಿಲ್ಲಸು ಗಿಲ್ ಗಿಲ್ ಗಿಲ್ ಗಿಲ್ ಗಿಲ್ ಗಿಲ್ ಗಿಲ್ ಸ್ಕೂಲ್ ಡೇ ಬಾ